ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಭಾರತದ ಜೈವಿಕ ತಂತ್ರಜ್ಞಾನ ರಾಜಧಾನಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಅಮೃತ ಗ್ರಾಮ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ 25 ಲಕ್ಷ ರೂಪಾಯಿ ಹೆಚ್ಚುವರಿ ನೆರವು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಸಿಇಟಿ ಪರೀಕ್ಷಾ ಫಲಿತಾಂಶ ಸಂಜೆ 4 ಗಂಟೆ ನಂತರ ಜಾಲತಾಣಗಳಲ್ಲಿ ಲಭ್ಯ. ಬಳ್ಳಾರಿ, ಗದಗ ಸೇರಿ 12 ಜಿಲ್ಲಾ ಕೇಂದ್ರಗಳಲ್ಲಿ ಟೆನ್ನಿಸ್ ಅಂಗಣಗಳ ನಿರ್ಮಾಣ, ಸಚಿವ ಆರ್ ಅಶೋಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್, ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್. ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ತಪ್ಪದೆ ಕೇಳಿ, ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಧೋಣ, ಜನ ಸಹಕಾರದ ಶಕ್ತಿಯೊಂದಿಗೆ ಮುಕ್ಕುತ ಮುಂದೆ ನಡೆಯೋಣ. ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ, ನಾವೆಲ್ಲ ಸೇರಿ ಏಳಿಗೆಯ ಪತಾಕೆ ಹಿಡಿಸೋಣ. ಸೂರ್ಯ ಮೂಡುವ ದೂರದ ಆನಲದಿಂದ ಬಯಲಿನ ವರೆಗೆ, ಹಿಮ ಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರಿಗೆ, ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು, ಹಗಲಿರುಳು ಎನ್ನದೆ ಏಕತೆಯೇ ಧರ್ಮವಾಯಿತು. ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲರೂ ಮುಂದೆ ಬಂದರು, ನಾವೆಲ್ಲ ಸೇರಿ ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುರುತಿನ ಹೇಳಿ. ನನ್ನ ರೈತ ಬಾಂಧವರೇ, ನೀವು ಸಹ ನಿಮ್ಮ ಹೊಲಗಳಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಹೊಲದ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾವ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಹೊಲಗಳ ಎಲ್ಲಾ ಸಮಸ್ಯೆಗಳಿಗೆ ತಕ್ಷಣವೇ ಉಪಾಯ ವಿಶೇಷಜ್ಞರು ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಹೊಲಗಳ ಸಮಸ್ಯೆಗಳಿಗೆ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಗ್ರಾಮಾಂತರಂಗ ಕೇಳ್ತಾ ಇರೋ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ, ಮೇಘವಾಣಿ ಕೇಳಲಿದ್ದೀರಿ. ಆನಂತರ ಗೀಗಿ ಪದಗಳು, ಹುಲಕುಂದದ ಕಸ್ತೂರವ ಮೋಷಣ್ಣವರ್ ಮತ್ತು ತಂಡದಿಂದ. ನಮಸ್ಕಾರ ರೈತ ಬಾಂಧವರೆ, ನಾನು ಶಾಂತಪ್ಪ ದುತ್ರಿಗ ಅಂತೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಹವಾಮಾನದ ಮುನ್ಸೂಚನೆ ಮತ್ತು ಅನುಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿರುವಂತೆ ನಮಗೆ ಈ ಮುಂಗಾರಿನ ಮಳೆ ಕೊನೆಯ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಆಗಿಲ್ಲ. ಸೊ ಅಲ್ಲಲ್ಲಿ ಒಂದು ಮಧ್ಯಮ ಪ್ರಮಾಣದಲ್ಲಿ ಆ ಮಳೆ ಆಗೈತೆ. ಹಾಗೇನೆ ನಮಗೆ ಮುಂದಿನ ಒಂದು ವಾರದಲ್ಲಿ ಸಹ ಒಣಹವೆ ಮುಂದುವರಿಯಲಿದೆ. ಅಲ್ಲಲ್ಲಿ ಮಾತ್ರ ಸ್ವಲ್ಪ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಈ ಒಂದು ಹವಾಮಾನದ ಮುನ್ಸೂಚನೆ ಇಟ್ಟುಕೊಂಡು ರೈತರು ಕೆಳಗಿನ ಕೃಷಿ ಚಟುವಟಿಕೆಗಳನ್ನು ಸಹ ಕೈಗೊಳ್ಳಬಹುದು. ಈಗ ಕೆಲವು ನಮ್ಗೆ ಬದನೆಕಾಯಿಯಲ್ಲಿ ಕಾಯಿ ಕೊರೆಯುವ ಹುಳುವಿನ ಬಾಧೆ ತುಂಬಾ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವು 4-5 ಮೋಹಕ ಬೆಲೆಯನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಪ್ರೊಪನಫಾಸ್ ಪ್ರತಿ ಲೀಟರ್ ನೀರು ಬೆರೆಸಿ ಸಿಂಪಡಣೆ ಮಾಡಬೇಕು. ಇವಾಗ ಬದನೆಕಾಯಿಯಲ್ಲಿ ತಾವು ಹಣ್ಣು ಕೊರೆಯುವ ಹುಳು ಅಥವಾ ಕಾಯಿ ಕೊರೆಯುವ ಹುಳುವಿನ ಒಂದು ಬಾಧೆ ಏನರ ಕಂಡು ಬಂದ್ರೆ ಅದಕ್ಕಾಗಿ 4-5 ಮೋಹಕ ಬೆಲೆಯನ್ನ ನಾವು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಪ್ರೊಪನಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಹಾಗೇನೆ ಈಗ ಮೆಣಸಿನಕಾಯಿಯಲ್ಲಿ ಏನಾಗುತ್ತೆ, ಹೂ ಬಿಡುವ ಒಂದು ಹಂತದಲ್ಲಿ 5 ಮಿಲಿಲೀಟರ್ ನೆಪ್ಪಲಿನ್ ಆಸ್ಟಿಕ್ ಆಸಿಡ್ ಅಂದ್ರೆ NA ಅಂತ ಹೇಳ್ತೀವಿ, ಅದನ್ನ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಕಾಯಿ ಮತ್ತು ಹೂ ಉದುರುವುದನ್ನ ತಪ್ಪಿಸಬಹುದು. ಆಮೇಲೆ ಮೆಣಸಿನಕಾಯಿಯಲ್ಲಿ ನಾವು ಬೂದಿ ರೋಗದ ಒಂದು ಬಾಧೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಈ ಬಾಧೆಗೆ ಹತೋಟಿಗಾಗಿ ನಾವು ಏನ್ ಮಾಡಬೇಕು ಅಂದ್ರೆ 1 ಗ್ರಾಂ ಕಾರ್ಬನ್ ಡೈಜಿನ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೊನಾಜಲ್ 10 ECಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಕಾಯಿ ಕೊರೆಯುವ ಹುಳು ಏನರ ಬಂತು ಈ ಮೆಣಸಿನಕಾಯಿಯಲ್ಲಿ ಅಂತಂದ್ರೆ ನಾವು 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಂತ ಇರುತ್ತೆ, ಇದನ್ನಾದ್ರೂ ನಾವು ಸಿಂಪಡಣೆ ಮಾಡ್ಬೋದು. ಇಲ್ಲಾಂದ್ರೆ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋತ್ರಿನ್ ಅಂತ ಹೇಳ್ತೀವಿ, 4.9 SC ರೂಪದಲ್ಲಿ ಸಿಗ್ತೈತೆ. ಸೊ ಇದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದರೆ ಇದರ ಒಂದು ಹತೋಟಿ ಮಾಡಬಹುದು. ಹಾಗೆ ಸೂರ್ಯಕಾಂತಿಯಲ್ಲಿ ನಮ್ಗೇನಾಗುತ್ತೆ, ಬೂದು ರೋಗ, ಈ ಒಂದು ಕಳೆದ ಒಂದು ವಾರದಲ್ಲಿ ಮೋಡ ಕವಿದ ವಾತಾವರಣ ಇರುವುದರಿಂದ ಬೂದು ರೋಗ ಅಲ್ಲಲ್ಲಿ ಬಂದಿದೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು, 1 ml ಡೈಪೆನ್ಕೊನಜಲ್ ಅನ್ನ ಸಿಂಪಡಣೆ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ 0.5 ಗ್ರಾಂ ಮೈಕ್ರೋಬಿಟಾನಿಲ್ ಅಂತ ಹೇಳ್ತೀವಿ, 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಆಮೇಲೆ ಈಗ ಸೂರ್ಯಕಾಂತಿಯಲ್ಲಿ ಹೆಲಿಕೋರ್ಪ ಹುಳು ಬರುವ ಒಂದು ಸಾಧ್ಯತೆ ಇರುತ್ತೆ, ಇದನ್ನು ಸಹ ತಾವು ಕೈಯಿಂದ ತೆಗೆದುಹಾಕಿ ಅದನ್ನ ಹತೋಟಿ ಮಾಡಬಹುದು. ಆಮೇಲೆ ಗೋವಿನ ಜೋಳದಲ್ಲಿ ಅಂದ್ರೆ ಮೆಕ್ಕೆಜೋಳ ಅಥವಾ ಗೋವಿನ ಜೋಳದಲ್ಲಿ ಏನಾಗುತ್ತೆ, ಗೊಣ್ಣೆ ಹುಳುವಿನ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 10 ml ಕ್ಲೋರೋಫೈರಿಫಾಸ್ ಅನ್ನ ನಾವು ಆ ಬೆಳೆ ಒಂದು ಬುಡದಲ್ಲಿ ನೆನೆಯುವಂತೆ ಹಾಕ್ಬೇಕಾಗತ್ತೆ. ಸೊ ಆಮೇಲೆ ಈ ಗೋವಿನ ಜೋಳದಲ್ಲಿ ಅಥವಾ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುವಿನ ಒಂದು ಬಾಧೆ ಕಂಡು ಬರುತ್ತೆ. ಸೊ ಇದರ ಹತೋಟಿಗಾಗಿ ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಹಾಗೇನೆ ನಾವು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ನಾವು ಸಿಂಪಡಣೆ ಮಾಡಬೇಕಾದ್ರೆ ಮೆಟರೈಸಮ್ ಅನಿಸೋಫ್ಲಿಯಾ ಮತ್ತು ಮೆಟರೈಸಮ್ ರಿಲೇ ಈ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಇದರ ಹತೋಟಿ ಮಾಡಬಹುದು. ಆಮೇಲೆ ಈಗ ರಾಸಾಯನಿಕ ಬಳಸಿ ಅದರ ಒಂದು ಹತೋಟಿ ಮಾಡಲು ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ 0.4 ಗ್ರಾಂ ಇಮಾಮೆಕ್ಟಿನ್ ಬಂಜೋಯ್ಟ್ 5 SG ರೂಪದಲ್ಲಿ ಸಿಗುತ್ತೈತೆ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬಹುದು. ಹಾಗೇನೆ ನಾವು ತೊಗರಿ ಬೆಳೆಯಲ್ಲಿ ಈ ಒಂದು ಹಂತದಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಲೆ ಕಟ್ಟುವ ಒಂದು ಕೀಟ ಕಾಣಿಸ್ತಾ ಇದೆ. ಈ ಕೀಟದ ಹಾವಳಿಗಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ 2 ml ಕ್ಲೋರೋಪೈರಿಪಾಸ್ ಅನ್ನ ನಾವು ಸಿಂಪಡಣೆ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಅಸ್ಪೆಟ್, 1 ಗ್ರಾಂ ಅಸ್ಪೆಟ್ ಅನ್ನು ಸಹ ನಾವು ಸಿಂಪಡಣೆ ಮಾಡಿದ್ರೆ ಇದರ ಹತೋಟಿ ಮಾಡಬಹುದು. ಆಮೇಲೆ ತೊಗರಿ ಬೆಳೆಯಲ್ಲಿ ಸುಮಾರು 50% ಹೂವಾಡುವ ಒಂದು ಹಂತ ತಲುಪ್ತಂದ್ರೆ ಅದಕ್ಕೆ ನಾವು 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಈ ಸಿಂಪಡಣೆಯನ್ನ ನಾವು ಮತ್ತೆ 15 ದಿವಸಗಳ ನಂತರ ಮತ್ತೊಮ್ಮೆ ಸಿಂಪಡಣೆ ಮಾಡಿದರೆ ನಮಗೆ ಒಳ್ಳೆ ಇಳುವರಿ ಬರಲು ಸಹಕಾರಿ ಆಗ್ತೈತೆ. ಹಾಗೇನೆ ನಾವು ತೊಗರಿಯಲ್ಲಿ ಸುಮಾರು ಒಂದು ಬಿತ್ತನೆ ಮಾಡಿದ 50 ದಿವಸ ಅಥವಾ 55-60 ದಿವಸದಲ್ಲಿ ಮೇಲ್ಭಾಗದ ಕುಡಿ ಚೀಟಿದರೆ ನಮಗೆ ಹೆಚ್ಚಿನ ಒಂದು ಪೊಂಗಲು ಒಡೆದು ಇಳುವರಿ ಬರಲು ಸಹಾಯ ಆಗ್ತೈತಿ. ಅದೆಷ್ಟಪ್ಪ ಅಂತಂದ್ರೆ ಸುಮಾರು 5-6 cm ನಾವು ಕುಡಿ ಚೀಟಬೇಕು. ಈ ಚೀಟಿದ ನಂತರ ನಾವು ಮತ್ತೆ 10 ಗ್ರಾಂ 19 ಅಂತ ಹೇಳ್ತೀವಿ, 19-19 ನಾವು ಸಿಂಪಡಿಸಿದರೆ ಒಳ್ಳೆ ಇಳುವರಿ ಬರಲು ಸಹಾಯಕಾರಿ ಆಗ್ತೈತೆ. ಹಾಗೇನೆ ನಾವು ಹತ್ತಿ ಬೆಳೆಯಲ್ಲಿ ಹೂ ಉದುರುವುದು ತಡೆಗಟ್ಟಲಕ್ಕೆ ನಾವು ಏನ್ ಮಾಡಬೇಕಂತಂದ್ರೆ 0.25 ಮಿಲಿಲೀಟರ್ ಪ್ಲಾನೋಫಿಕ್ಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನ ಮಾಡಬೇಕು. ಆಮೇಲೆ ಹತ್ತಿ ಬೆಳೆಯಲ್ಲಿ ಈ ಒಂದು ಹಂತದಲ್ಲಿ ಏನಾಗ್ತೈತಿ, ನಮಗೆ ಕೆಂಪು ರೋಗ ಅಥವಾ ಇಟ್ಟಂಗಿ ರೋಗ ಒಂದು ಬರಲು ಸಾಧ್ಯ ಇರುತ್ತೆ. ಸೊ ಇದಕ್ಕೆ ಹತೋಟಿಗಾಗಿ ನಾವು ಏನ್ ಮಾಡಬೇಕಂತಂದ್ರೆ 10 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟು ಮತ್ತು ಇದರ ಜೊತೆ 10 ಗ್ರಾಂ 19 ಅಂತ ಹೇಳ್ತೀವಿ, ಈ ಒಂದು ಹೂವಾಡುವ ಹಂತದಲ್ಲಿ ಮತ್ತು ಕಾಯಿ ಕಟ್ಟುವ ಹಂತ ಕಾಯಿ ಬಲಿಯುವ ಹಂತದಲ್ಲಿ 3 ಸಲ ನಾವು ಸಿಂಪಡಣೆಯನ್ನಾಗಿ ಕೈಗೊಳ್ಳಬೇಕು. ಸೊ ಈ ಒಂದು ಸಿಂಪರಣೆ ಮಾಡಿದ್ರೆ ನಾವು ಎಲೆ ಕೆಂಪಾಗುವಿಕೆಯನ್ನು ಸಹ ಹತೋಟಿ ಮಾಡಬಹುದು. ಆಮೇಲೆ ಹತ್ತಿಯಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಸಸ್ಯಹೇನು ಮತ್ತು ಬಿಳಿ ನೋಣದ ಒಂದು ಬಾಧೆ ಕಂಡು ಬರುತ್ತೆ ಈ ಒಂದು ಹಂತದಲ್ಲಿ. ಸೊ ಇದಕ್ಕಾಗಿ ನಾವು ಎಕರೆಗೆ 20 ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ಉಪಯೋಗಿಸಬೇಕು. ಹಾಗೇನೆ ರಸಹೀರುವ ಕೀಟಗಳ ಹತೋಟಿಗಾಗಿ ನಾವು 0.3 ಪ್ಲೋನಿಕಮೈಡ್ 50 WG ಅಂತ ಹೇಳ್ತೀವಿ, ಇಲ್ಲ 0.3 ಡೈನೋಟಿಫ್ಯೂರಾನ್ 20 HG ರೂಪದಲ್ಲಿ ಸಿಗ್ತೈತೆ. ಈ ಒಂದು ರಾಸಾಯನಿಕಗಳನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಹತ್ತಿಯಲ್ಲಿ ರಸ ಹೀರುವ ಕೀಟದ ಹಾವಳಿನ ನಿಯಂತ್ರಿಸಬಹುದು. ಹಾಗೇನೆ ನಾವು ಶೇಂಗಾದಲ್ಲಿ ಸುಮಾರು 50-70 ದಿವಸದ ಒಂದು ಬೆಳೆ ಇತ್ತಂದ್ರೆ ಅದರಲ್ಲಿ ಒಂದು ಎಲೆ ತಿನ್ನುವ ಕೀಟ ಬರುತ್ತೆ. ಸೊ ಇದರ ಕೀಟದ ಹತೋಟಿಗಾಗಿ ನಾವು 0.2 ಎಮ್ಐಮೆಕ್ಟಿನ್ ಬಂಜೆಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನಾಗಿ ಮಾಡಬಹುದು. ಹಾಗೇನೆ ಸ್ಪೋಡಾಪ್ಟರ್ ಕೀಟ ಬರುತ್ತೆ ಶೇಂಗಾದಲ್ಲಿ. ಸೊ ಇದರ ಹತೋಟಿಗಾಗಿ ನಾವು ಜೈವಿಕ ಶಿಲೀಂದ್ರನಾಶಕವಾದ 4 ಮೆಟರೈಜಿಯಂ ರಿಲೇ ಮತ್ತು 0.2 ಎಮ್ಎಮ್ಎಕ್ಟಿನ್ ಬಂಜೆಟ್ ಅನ್ನ ನಾವು ಸಿಂಪರಣೆ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ 1 ಥಯೋಡಿಕಾರ್ಬ್ ಇದನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನು ಮಾಡಬಹುದು. ಹೀಗೆ ರೈತ ಬಾಂಧವರೇ ಈ ಒಂದು ಮುಂದಿನ ಒಂದು ವಾರದಲ್ಲಿ ನಮಗೆ ಅಷ್ಟೊಂದು ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದಾವೆ. ಬಂದ್ರೆ ಅಲ್ಲಲ್ಲಿ ಒಂದು ತುಂತುರು ಮಳೆ ಆಗ್ಬಹುದು. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಕೊಂಡು ತಾವು ಮುಂದಿನ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಇದುವರೆಗೆ ಹವಾಮಾನ ವರದಿ ಮೇಲ್ಮನೆ ಕೇಳಿದಿರಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸ್ಥಳೀಯ ಆಡಳಿತ ಆರೋಗ್ಯ ಇಲಾಖೆಯ ಸೂಚನೆಗಳನ್ನು ಪಾಲಿಸಿ ಕೊರೋನಾ ವೈರಸ್ ಸೋಂಕಿನ ಬಗ್ಗೆ ಜಾಗೃತರಾಗಿರಿ. ಹೆಚ್ಚಿನ ನೆರವಿಗೆ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಗ್ರಾಮಾಂತರಂಗದಲ್ಲಿ ಇನ್ನು ಮುಂದೆ ಗೀಗಿ ಪದಗಳು. ಹುಲಕುಂದದ ಕಸ್ತೂರ್ಯವ ಮೂಷಣ್ಣವರ್ ಮತ್ತು ಸಂಗಡಿಗರಿಂದ ಕೇಳಿ. ನೀ ತಾಯಿ ಬಾರಿ. ಸತತ ಹೊಳಕುಂದದ ಕಸ್ತೂರವ್ವ ಮೋಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಕೇಳಿ ನಾರಿ ಮನೆಯವರಿಗೆಲ್ಲ. ಮುಂದೆ ಕೇಳಿ ಧನ್ಯತಾಯಿ ಹೇಮರೆಡ್ಡಿನಿ ಮಲ್ಲಮ್ಮ. ಕರ್ಜುನಗ

ಕೇಳಿ ದೊಡ್ಡರೆ ದಡ್ಡರು. ಅಲ್ಲಿ